ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಂವಾದದಲ್ಲಿ ರಾಜ್ಯದಿಂದ ದಾವಣಗೆರೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿತ್ತು. ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 57 ಗ್ರಾಮಗಳು, 45 ಕಂದಾಯ ಗ್ರಾಮಗಳು ಮತ್ತು ಜನವಸತಿ ಪ್ರದೇಶಗಳನ್ನು ದಿನದ 24 ಗಂಟೆಗಳ ಕಾಲ ನೀರು ಪೂರೈಕೆ ಗ್ರಾಮಗಳು ಎಂದು ಘೋಷಿಸಲಾಗಿದೆ. ಜಿಲ್ಲೆಯಲ್ಲಿ ಡೆಂಘಿ ಪ್ರಕರಣಗಳಲ್ಲಿ ಶೇಕಡ 50% ಇಳಿಕೆಯಾಗಿದೆ. ನೀರು ಸೋರಿಕೆಯಲ್ಲೂ ಗಣನೀಯ ಕಡಿತವಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಉಪನಗರ ರೈಲು ಯೋಜನೆಗೆ 15,767 ಕೋಟಿ ರೂಪಾಯಿ ಅನುದಾನ, ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಸದನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ತಪ್ಪು ಮಾಹಿತಿ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಪ್ರತಿಪಕ್ಷ ನಾಯಕರಿಂದ ಆಕ್ಷೇಪ. ಪರಿಶಿಷ್ಟರ ಅಭಿವೃದ್ಧಿ ಹಣ ಗ್ಯಾರಂಟಿ ಯೋಜನೆಗೆ ಬಳಕೆ, ಮೇಲ್ಮನೆಯಲ್ಲಿ ಸಚಿವ ಮಹದೇವಪ್ಪ ಸ್ಪಷ್ಟನೆ. ಉತ್ತರ ಕರ್ನಾಟಕದಲ್ಲಿ ರಕ್ಷಣಾ ಕಾರಿಡಾರ್ ನಿರ್ಮಾಣಕ್ಕೆ ಸರ್ಕಾರ ನಿರ್ಧಾರ. ಮತ್ತು ದ್ವೇಷ ಭಾಷಣಕ್ಕೆ 10 ವರ್ಷಗಳ ಜೈಲು ಶಿಕ್ಷೆ ವಿಧೇಯಕ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ. ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ. ಕವಿತೆ ಮೂಡಿದೆ ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಉಸಿರಿಗೆ ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಆತ್ಮೀಯ ಕೇಳುಗರಿಗೆ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನ ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342 06 34 88 9342 06-3488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ, dcc-empri@karnataka.gov.in. ಹವಾಮಾನ ಮಿತ್ರ 14ನೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಕಳೆದ ವಾರ ಪ್ರಸಾರವಾದ ಸಂದರ್ಶನದ ಮುಂದುವರಿದ ಭಾಗವನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಕಳೆದ ವಾರ ನಾವು ನಮ್ಮ ಮೆಟ್ರೋದ ಹಿರಿಯ ಅಧಿಕಾರಿಗಳಾದ ಶ್ರೀ ಪೃಥ್ವಿ ಎಂ ಎಸ್ ಅವರ ಸಂದರ್ಶನವನ್ನ ಪ್ರಸಾರ ಮಾಡಿದ್ದೇವೆ, ಅದನ್ನ ಮುಂದುವರಿಸ್ತಾ ಇದ್ದೇವೆ. ಇನ್ನೊಂದು, ಪೃಥ್ವಿ ಅವರೇ, ಭವಿಷ್ಯದಲ್ಲಿ ಮೆಟ್ರೋ ಮಾರ್ಗದ ಯೋಜನೆಗಳ ಹವಾಮಾನ ಅಪಾಯ ನಕ್ಷೆಗೆ ಹೇಗೆ ಒಂದು ಅಳವಡಿಸ್ತಾ ಇದ್ದೀರಿ, ಆ ಬಗ್ಗೆ ನಕ್ಷೆಗಳನ್ನು ಹೆಂಗೆ ಅಳವಡಿಸಿಕೊಂಡು ಹೋಗ್ತೀರಿ? ಅಪಾಯ ನಕ್ಷೆಗಳು ಅಂತಾರಲ್ಲ. ಹೌದು ಸರ್, ಇದು ಭವಿಷ್ಯದ ಕಾರಿಡಾರ್ ಯೋಜನೆಯಲ್ಲಿ ಹವಾಮಾನ ಅಪಾಯ ನಕಾಶೆಗಳು ಅಂದ್ರೆ ಕೈಂಡ್ ಆಫ್ ಕ್ಲೈಮೇಟ್ ರಿಸ್ಕ್ ಮ್ಯಾಪಿಂಗ್ ಅಂತಾರೆ ಸರ್. ಕ್ಲೈಮೇಟ್ ರಿಸ್ಕ್ ಮ್ಯಾಪಿಂಗ್ ಏನಕ್ಕೆ ನಮಗೆ ತುಂಬಾ ಉಪಯುಕ್ತ ಮತ್ತೆ ಅವಶ್ಯಕತೆ ಇದೆ ಅಂತಂದ್ರೆ, ನೆಕ್ಸ್ಟ್ ಹೀಗೆ ಇರುತ್ತೆ ಅನ್ನೋದು ನಾವು ಹೇಳಕ್ಕಲ್ಲ, ಸುರಕ್ಷಿತವಾಗಿ ಆಶಿಸ್ತೇವೆ. ಹೌದು ಸರ್, ಹೌದು. ಇದು ಡಿಸಾಸ್ಟರ್ ಅನ್ನೋದು ಎರಡು ತರ ಕಾಂಪೋನೆಂಟ್ ಸರ್, ಒಂದು ನೇಚರ್ ಬೇಸ್ಡ್, ಇನ್ನೊಂದು ಬಂದು ಹ್ಯೂಮನ್ ಇಂಡ್ಯೂಸ್ಡ್. ಸೊ ಈ ವಿಚಾರದಲ್ಲಿ ನಾವು ಹ್ಯೂಮನ್ ಇಂಡ್ಯೂಸ್ಡ್ ಗೆ ಏನಾದ್ರೂ ಇಂಜಿನಿಯರಿಂಗ್ ಅಲ್ಲಿ ಮಾಡ್ಕೋಬಹುದು ಸರ್, ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಇರುತ್ತೆ ಮಾಡ್ಕೋಬಹುದು. ಬಟ್ ಇದು ನೇಚರ್ ಬೇಸ್ಡ್ ಅಂದ್ರೆ ಪರಿಸರದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿ ನಮ್ಗೆ ಕೈಂಡ್ ಆಫ್ ಕೈ ಕಟ್ಟಾಗ್ದಂಗೆ ಇರುತ್ತೆ ಸರ್. ಯಾಕಂದ್ರೆ ಅದ ಏನ್ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಬಹುದು, ಬಟ್ ಏನ್ ಆಗುತ್ತೆ ಆಫ್ಟರ್ ಡಿಸಾಸ್ಟರೇ ನಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಕೋವಿಡ್ ಸರ್, ಗೊತ್ತಿರ್ಲಿಲ್ಲ ಅದಕ್ಕೆ ಮುಂಚೆ ಏನು ಪ್ರೋಟೋಕಾಲ್ಸ್ ಅಂತ. ಕೋವಿಡ್ ಬಂದಾಗಲೇ ಪ್ರೋಟೋಕಾಲ್ ಸೆಟ್ ಆಯ್ತು. ಸೊ ಇದಕ್ಕೆ ನಾವು ಇವಾಗ ಕ್ಲೈಮೇಟ್ ರಿಸ್ಕ್ ಮ್ಯಾಪಿಂಗ್ ಗೆ ನಾವು ಹ್ಯೂಮನ್ ಇಂಡ್ಯೂಸ್ಡ್, ನಾವು ಇಂಜಿನಿಯರಿಂಗ್ ಇಂದ ನಾವು ಏನು ಸೇಫ್ಟಿ ಪ್ರಿಕಾಷನರಿ ಏನ್ ಮೆಥಡ್ಸ್ ತಗೋಬಹುದು ಅಂತಂದ್ರೆ, ಫಸ್ಟ್ ನಾವು GIS ಮ್ಯಾಪಿಂಗ್ ಇದೆ ಸರ್, ಎಸ್ಪೆಷಲಿ ನಾವು BPMP ಅವ್ರ ಜೊತೆ ಅಂದ್ರೆ ಇವಾಗಿನ GBA ಅಂತ ಇದೆಲ್ಲ ಬೆಂಗಳೂರು ಪ್ರಾಧಿಕಾರ ಏನಿದೆಲ್ಲ ಸರ್, ಅವ್ರ ಜೊತೆ ಫ್ಲಡ್ ಪ್ರೋನ್ ಮ್ಯಾಪ್ಸ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಸ್ಟೇಟ್ ನ್ಯಾಷನಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಲ್ ಇಂದ ಅವ್ರ ಜೊತೆ ಕೊಲಾಬರೇಷನ್ ಮಾಡಿಕೊಂಡು ಫ್ಲಡ್ ಮ್ಯಾಪಿಂಗ್ ಮಾಡ್ತಾ ಇದೀವಿ ಸರ್. ಆ ವಿಚಾರದಲ್ಲಿ ನಮಗೆ ಈ ಬುಡಕಟ್ಟು ಮತ್ತೆ ಅಥವಾ ಈ ಮೈಕ್ರೋ ವಾಟರ್ ಶೆಡ್ ಮ್ಯಾಪ್ಗಳು, ಆ ಕಾಂಪೋನೆಂಟ್, ಮತ್ತೆ ಹೀಟ್ ಐಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಮಾರ್ಕ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಸಾಯಿಲ್ ಸ್ಟೆಬಿಲಿಟಿ ಡೇಟಾನು ನಾವು ತಗೊಂಡಿದೀವಿ. ಸೊ ಇದರಿಂದ ನಮಗೆ ಈ ಮ್ಯಾಪಿಂಗ್ ಮುಂದೆ ಏನಾಗಬಹುದು, ಎಲ್ಲಿ ರಿಸ್ಕ್ ಇದೆ, ಯಾವ ಝೋನ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾವು ಮೈಕ್ರೋ ಮ್ಯಾಪಿಂಗ್ ಮಾಡಿದಾಗ ನೆಕ್ಸ್ಟ್ ಆ ಪ್ಲಾನ್ ಅಥವಾ ಆ ಕಾರಿಡಾರ್ ಅಲ್ಲಿ ಅಥವಾ ಆ ಪ್ಯಾಕೇಜ್ ಅಲ್ಲಿ ಏನಾದ್ರೂ ಇಶ್ಯೂ ಬಂದಾಗ ಈ ಮ್ಯಾಪ್ ಅನ್ನು ನಾವು ಅಲ್ಲಿ ಇಂಡ್ಯೂಸ್ ಮಾಡ್ಕೊಂಡಾಗ ನಮಗೆ ಸಂಕ್ಷಿಪ್ತವಾಗಿ ಇಂಜಿನಿಯರಿಂಗ್ ನ ಇದು ಪೂರ್ತಿ ಮಾಡಿಕೊಂಡು ಮತ್ತೆ ಸಮಸ್ಯೆಗಳು ಬಂದಾಗ್ಲೂ ನಾವು ಅದಕ್ಕೆ ಮುನ್ನೆಚ್ಚರವಾಗಿ ನಾವು ಇದನ್ನ ಎಲ್ಲ ಅಂಶಗಳನ್ನು ತಿಳ್ಕೊಂಡಿದೀವಿ. ಮತ್ತೆ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಅಲ್ಲಿ ದೇರ್ ಇಸ್ ಅ ಹೈ ರಿಸ್ಕ್ ನೋಡ್ಸ್ ಅಂತ ಹೇಳ್ಬಿಟ್ಟು ಒಂದು ಐಡೆಂಟಿಫೈ ಮಾಡಿದ್ದಾರೆ ಸರ್, ಎಸ್ಪೆಷಲಿ ಗ್ರೌಂಡ್, ಮತ್ತೆ ಗ್ರೌಂಡ್ ಅಂದ್ರೆ ಇದು ಭೂಮಟ್ಟ, ಅಂಡರ್ಗ್ರೌಂಡ್ ಅಂದ್ರೆ ಭೂಗರ್ಭ. ಸೊ ಆ ಭೂಗರ್ಭದಲ್ಲಿ ಹೈ ರಿಸ್ಕ್ ನೋಡ್ಸ್ ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡಿದೀವಿ. ಮತ್ತೆ ಕೆಲವು ವಿಚಾರದಲ್ಲಿ ರೀಡಿಸೈನಿಂಗ್ ಆಫ್ ದಿ ಸ್ಟೇಷನ್ ಫೌಂಡೇಶನ್, ಇವಾಗ ನಾವು ಮಾಡಿರ್ತೀವಿ ಡಿಸೈನ್ ಅಲ್ಲಿ ಒಂಥರ ಇರುತ್ತೆ, ಇಂಪ್ಲಿಮೆಂಟೇಶನ್ ಅಲ್ಲಿ ಒಂಥರ ಇರುತ್ತೆ, ತಿರ್ಗಾ ಅದಕ್ಕೆ ನಾವು ರೀಡಿಸೈನ್. ಏನಕ್ಕೆ ರೀಡಿಸೈನ್ ಇಂಪಾರ್ಟೆಂಟ್ ಅಂದ್ರೆ, ಅವಾಗ ಡಿಸೈನ್ ಪ್ಲಾನ್ ಇದ್ದಾಗ ಮತ್ತೆ ಇಂಪ್ಲಿಮೆಂಟೇಶನ್ ಪ್ಲಾನ್ ಇದ್ದಾಗ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ ಸರ್, ಅಥವಾ ಜನರಿಗೆ ಸ್ವಲ್ಪ ಸಮಸ್ಯೆ ಆಗಿರುತ್ತೆ, ಅದನ್ನ ತಗ ರೀಇಂಜಿನಿಯರಿಂಗ್ ಮಾಡ್ಕೊಂತೀವಿ ಸರ್. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ, ಹೈಟ್ ಅಂದ್ರೆ ಸೀಲಿಂಗ್ ಇಂದ ಇದು ಗ್ರೌಂಡ್ ಲೆವೆಲ್ ಟು ಸೀಲಿಂಗ್ ಹೈಟ್ ಇರುತ್ತಲ್ಲ ಸರ್, ಅದನ್ನು ರೀಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ಕೂ ಅದನ್ನು ನಾವು ಮ್ಯಾಪಿಂಗ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಸೀಲಿಂಗ್ ಹೈಟ್ ಜಾಸ್ತಿ ಇದ್ದಾಗ ವೆಂಟಿಲೇಷನ್ ಜಾಸ್ತಿ ಆಗುತ್ತೆ ಸರ್, ಕಡಿಮೆ ಇದ್ದಾಗ ವೆಂಟಿಲೇಷನ್ ಕಡಿಮೆ ಆಗುತ್ತೆ, ಕಡಿಮೆ ಇದ್ದಾಗ ಅವಾಗ ಏರ್ ಕಂಡೀಷನಿಂಗ್ ಸಿಸ್ಟಮ್ ಮ್ಯಾಂಡೇಟರಿ ಆಗುತ್ತೆ. ಸೊ ಆ ವಿಚಾರದಲ್ಲಿ ಮತ್ತೆ ಇಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ದು ಡ್ರೈನೇಜ್ ಸಮಸ್ಯೆ ಸರ್. ಆ ಡ್ರೈನೇಜ್ ಸಮಸ್ಯೆ ನಾವು BWSSB ಅವ್ರ ಜೊತೆ ಮಾತುಕತೆ ಮಾಡ್ಕೊಂಡು ಅವ್ರ ಇಂಜಿನಿಯರಿಂಗ್ ಟೀಮ್ ನಮ್ಮ ಇಂಜಿನಿಯರಿಂಗ್ ಟೀಮ್ ಎಲ್ಲ ಕೂತ್ಕೊಂಡು ಸಂಕ್ಷಿಪ್ತವಾಗಿ ಸಮಸ್ಯೆಗಳ ಎದುರಾದಾಗ ಮತ್ತೆ ಎದುರಾಗಕ್ಕಿಂತ ಮುಂಚೆ ಮತ್ತೆ ಎದುರಾದ್ಮೇಲೂ ಕೂತ್ಕೊಂಡು ಮಾತಾಡಿ ಇಂಜಿನಿಯರಿಂಗ್ ಅಪ್ರೂವಲ್ ತಗೊಂಡು ಎಲ್ಲ ಡೀಟೇಲ್ ಸ್ಟಡಿ ಮಾಡಾದ್ಮೇಲೆ ಇಂಪ್ಲಿಮೆಂಟೇಷನ್ ಆಗಿದೆ. ಪ್ಲಸ್ ಇವಾಗ ಎಲ್ಲಿ ಏನಾದ್ರೂ ಲೋ ಲೈಯಿಂಗ್ ಏರಿಯಾಸ್ ಇತ್ತು ಅಂದಾಗ ಬೇರೆ ಸಂಸ್ಥೆಗಳ ಜೊತೆ ಬೇರೆ ಇಲಾಖೆಯಿಂದ ಮಾತಾಡಿ ಅವ್ರ ಕಡೆಯಿಂದ ನಾವು ಪರಿಹಾರ ತಗೊಂಡು ಸಮಸ್ಯೆಯನ್ನು ಎದುರಿಸಿದೀವಿ ಸರ್. ಇನ್ನೊಂದು ಪ್ರತಿಯವರೇ, ಈಗ ನಮ್ಮ ಮೆಟ್ರೋ 2050 ಹೊತ್ತಿಗೆ ಅವಾಗ ನಮ್ಮ ಮೆಟ್ರೋ ನಿಲ್ದಾಣಗಳನ್ನ ಮತ್ತೆ ಮೆಟ್ರೋ ಟನಲ್ ಗಳನ್ನ ಈ ರಕ್ಷಣಾತ್ಮಕವಾಗಿ ಈಗಲೇ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆವಾಗ ಯಾವ ತರ ಇರ್ತದೆ ಒಂದು ಅಂದಾಜು ಬೇಕಾಗತ್ತಲ್ಲ, ಅವಾಗ ರಕ್ಷಣಾ ಕ್ರಮಗಳು ಯಾವ ತರ ಇರಬಹುದು? ಖಂಡಿತ ಸರ್, ತುಂಬಾ ಒಳ್ಳೆ ಪ್ರಶ್ನೆ ಈ ವಿಚಾರದಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನಾವು ಇವಾಗಲೇ ಯೋಚನೆ ಮಾಡ್ತೇವೆ. ಈ ಕಾನ್ಸೆಪ್ಟ್ ಇಟ್ ಇಸ್ ನಥಿಂಗ್ ಬಟ್ ಸಸ್ಟೈನಬಿಲಿಟಿ ಅಂತ. ಹೌದು, ಅಂದ್ರೆ ಇವಾಗ ನಮ್ದು ಎಷ್ಟಿದ್ರು ನಾವು ಅಷ್ಟು ಮಾಡ್ಕೊಳ್ಳೋದಿಕ್ಕಿನ್ನ ಮುಂದೆ ಏನಾಗ್ಬಹುದು, ನಮ್ಮ ಯುವ ಪೀಳಿಗೆಗೆ ನೆಕ್ಸ್ಟ್ ನಮ್ಮ ಪೀಳಿಗೆ ಕೊಟ್ಟೋಗ್ಬೇಕಲ್ಲ, ಬಳಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗೋದಲ್ಲ. ಹೌದು ಸರ್, ಹೌದು. ಆ ವಿಚಾರದಲ್ಲಿ ತುಂಬಾ ಒಳ್ಳೆ ಪ್ರಶ್ನೆ. ಮತ್ ಹೇಗೆ ನಾವು ಮೆಟ್ರೋದಲ್ಲಿ ನಾವು ಇದನ್ನ ತುಂಬಾ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಏನೇನ್ ಕೊಡಬಹುದು ಮತ್ತೆ ಅದರಿಂದ ನಾವು ಹೇಗೆ ರೆಡಿ ಆಗಿರ್ಬೋದು ಅಂತ ಅಂದಾಗ ಫಸ್ಟ್ ವಿಚಾರ ಬಂದು ಹೀಟ್ ರೆಸಿಸ್ಟೆಂಟ್ ರೈಲ್ ಸರ್. ಯಾಕಂದ್ರೆ ಅಂಡರ್ಗ್ರೌಂಡ್ ಮೆಟ್ರೋದಲ್ಲಿ ಹೀಟ್ ಅಷ್ಟೊಂದು ಇರಲ್ಲ ಸರ್, ಬಟ್ ಈ ಎಲಿವೇಟೆಡ್ ಕಾರಿಡಾರ್ಸ್ ಅಲ್ಲಿ ಅಥವಾ ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ಸ್ ಅಲ್ಲಿ ಸನ್ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ಸೊ ಉಪಕ್ರಂತಗಳು ಮತ್ತು ಎಕ್ವಿಪ್ಮೆಂಟ್ಸ್ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇಟ್ ಈಸ್ ಎಕ್ಸ್ಪೋಸ್ ಟು ಲಾಂಗ್ ಎಕ್ಸ್ಪೋಜರ್ ಆಫ್ ಸನ್ ಆಗಿರುತ್ತೆ. ಮಧ್ಯಾಹ್ನ ಹೊತ್ತಿಗೆ UVA ಅಲ್ಟ್ರಾ ವೈಲೆಟ್ ರೈಸ್ A ಮತ್ತೆ B ಮತ್ತೆ C, ಈ ಮೂರು ಲಾಂಗ್ ಟೈಮ್ ಎಕ್ಸ್ಪೋಜರ್ ಒಂದು 15-20 ಇಯರ್ಸ್ ಅಥವಾ ನೀವು ನಿರೀಕ್ಷೆ ಮಾಡಿದಾಗ 2050. ಸೊ ಅಲ್ಲಿ ನಾವು ಹೀಟ್ ರೆಸಿಸ್ಟೆಂಟ್ ರೈಲ್ಸ್ ಹಾಕೋಬೇಕಾಗುತ್ತೆ. ಮತ್ತೆ ಈ ಉಷ್ಣಾಂಶತೆ ಜಾಸ್ತಿ ಆಗೋದ್ರಿಂದ ಈ ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಅನ್ನೋ ಇದರಲ್ಲಿ ನಾವು ಅದನ್ನ ತುಂಬಾ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದು ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಅಂದಾಗ ಈ ಮೆಟ್ರೋ ಎಸ್ಪೆಷಲಿ ಸಮ್ಮರ್ಸ್ ಅಲ್ಲಿ ಇದ್ದಾಗ ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಅಗಲ ಆಗುತ್ತೆ ಸರ್. ಮೆಟ್ರೋದ ರೈಲ್ ಜಾಯಿಂಟ್ ಇರುತ್ತಲ್ಲ ಅದೊಂದ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಈ ಕೂಲ್ ರೂಫ್ ಟಾಪಿಂಗ್ ಮಾಡ್ತಾರೆ ಸರ್. ಅದಕ್ಕೆ ಬರೀ ಇವಾಗ ಪತ್ರಾಸ್ ಹಾಕ್ಬಿಟ್ರೇನೆ ಅದು ಹೀಟ್ ಅಷ್ಟೊಂದು ಸೇವ್ ಮಾಡ್ಕೊಳಕಲ್ಲ. ನಾವು ಅದ್ರ ಮೇಲೆ ಸೋಲಾರ್ ಪ್ಯಾನೆಲ್ ಹಾಕಿದ್ರೆ ಅಲ್ಲಿ ಸೋಲಾರ್ ನವೀಕರಣ ಅಂದ್ರೆ ನವೀಕರಣ ಶಕ್ತಿಯನ್ನು ಉಪಯೋಗಿಸ್ಕೊಂಡಂಗಾಯ್ತು. ಕೆಳಗಡೆ ಅದರಿಂದ ನೆರಳನ್ನು ಪಡೆದು ಅದನ್ನು ಮ್ಯಾನೇಜ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನಂದ್ರೆ ಫ್ಲಡ್ ರೆಸಿಸ್ಟೆಂಟ್ ಎಂಟ್ರಿ ಗೇಟ್ ಮತ್ತೆ ಎಕ್ಸಿಟ್ ಪಾಯಿಂಟ್ ಮಾಡಿದ್ದಾರೆ. ಅಂದ್ರೆ ಎಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಎಲ್ಲಿ ಜಾಸ್ತಿ ಸಾಧ್ಯತೆ ಇದೆ ಅದನ್ನ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಮತ್ತೆ ಎಂಟ್ರಿ ಪಾಯಿಂಟ್ಸ್ ಇಟ್ಟಿದ್ದೀವಿ. ಸೊ ಲಿಫ್ಟ್ ಸ್ಟೇರ್ಸ್ ಅಂದ್ರೆ ಮೆಟ್ಲು ಅಲ್ದೇನೆ ಇನ್ನೊಂದು ಸಪರೇಟ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಇಟ್ಟಿದ್ದೀವಿ. ಅದೊಂದು ವಿಚಾರ. ಮತ್ತೆ ಇನ್ನೊಂದು ಬ್ಯಾಟರಿ ಬ್ಯಾಕ್ಅಪ್ ಇಟ್ಟಿದ್ದೀವಿ ಸರ್. ಯೂಶಲಿ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಏನೇ ಸಮಸ್ಯೆಗಳು ಬಂದ್ರು ಎಲೆಕ್ಟ್ರಿಸಿಟಿ ಶಾರ್ಟೇಜ್ ಆಯ್ತು ಇದಾಯ್ತು ಅಂತಂದಾಗಲು ಎಲೆಕ್ಟ್ರಿಕ್ ಬ್ಯಾಟರಿ ಸ್ಟೋರೇಜ್ ಇರೋದ್ರಿಂದ ನಾವು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಮತ್ತೆ ಈ ಆಪರೇಟಿಂಗ್ ಅಂಡ್ ಆಪರೇಷನ್ ಆಕ್ಟಿವಿಟೀಸ್ ಇರುತ್ತಲ್ಲ ಸರ್, ಮೇಂಟೆನೆನ್ಸ್ O&M ಮಾಡ್ತೀವಿ ಆಪರೇಷನ್ ಅಂಡ್ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಗೆ, ಅದಕ್ಕೆ ನಾವು ಬ್ಯಾಟರಿ ಸ್ಟೋರೇಜ್ ಮಾಡ್ತಾ ಇದೀವಿ. ಇದಲ್ದೇನೆ ನಾವು ಸೋಲಾರ್ ಮತ್ತು ಬ್ಯಾಟರಿ ಇಂಟಿಗ್ರೇಷನ್ ಮಾಡಿಕೊಂಡು ಈ ಎಮರ್ಜೆನ್ಸಿ ಪವರ್ಗೆ, ಇವಾಗ ಮೇನ್ ಲೈನ್ ಹೋಗ್ಬಿಟ್ರೆ ಅದು ಇನ್ನೊಂದ್ ಸಪರೇಟ್ ಲೈನ್ ಅದನ್ನ ಆನ್ ಮಾಡೋದಕ್ಕೆ ವೇಟ್ ಮಾಡ್ಬೇಕಾಗಿಲ್ಲ. ಸೊ ಅದನ್ನ ಇಮಿಡಿಯೇಟ್ ಬೇಸಿಸ್ ಬ್ಯಾಟರಿ ಪವರ್ ಇಂದ ನಾವು ಇದ್ ಮಾಡ್ಕೊಳ್ಳೋದಕ್ಕೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಮತ್ತೆ ಇದಲ್ದೇನೆ ಸಬ್ ಸ್ಟೇಷನ್ ಅಂದ್ರೆ ಸಣ್ಣ ಪುಟ್ಟ ಸ್ಟೇಷನ್ಸ್ ಗುನು ನಾವು ವಾಟರ್ ಪ್ರೂಫಿಂಗ್ ಮಾಡ್ಕೊಂಡಿದೀವಿ. ಯಾವ್ದೇ ಹವಾಮಾನ ಬದಲಾವಣೆ ಅಥವಾ ವೈಪರೀತ್ಯ ಆದ್ರೂ ಈ ಸಬ್ ಸ್ಟೇಷನ್ ವಾಟರ್ ಪ್ರೂಫಿಂಗ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಎಸ್ಪೆಷಲಿ ಈ ವಿಚಾರದಲ್ಲಿ ಯಾವ್ದು ಫ್ಲಡ್ ಪ್ರೋನ್ ಏರಿಯಾಸ್ ಅಥವಾ ಸ್ಟೇಷನ್ಸ್ ಮಾತಾಡ್ತೀವಿ. ಇನ್ನೊಂದು ಈಗ ಪ್ರತಿಯವರೇ, ಈಗ ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಮತ್ತೆ ಇನ್ ಮುಂದೆ ಈ ಒಂದು ಪ್ರಯಾಣ ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಮತ್ತೆ ಹೆಚ್ಚಾಗಬಹುದು. ಹಾಗಾಗಿ ಈಗ ನಮ್ಮ ಮೆಟ್ರೋ ಈ ಒಂದು ನವೀಕರಣ ಶಕ್ತಿಯ ಬಳಕೆಯನ್ನ ಹೆಂಗ್ ಮಾಡ್ಕೋತೀರಿ ಈಗಿನ ಜನಸಂಖ್ಯೆಗೆ ಮತ್ತು ಮುಂಬರುವ ಜನಸಂಖ್ಯೆಗೆ? ಸರ್, ನವೀಕರಣ ಶಕ್ತಿ ಅನ್ನೋದು ತುಂಬಾನೇ ಅಗತ್ಯ. ಪ್ಲಸ್ ನಾವು ಅದು ಉಪಯೋಗಿಸ್ಕೊಳ್ಳಿಲ್ಲ ಬಳಸ್ಕೊಳ್ಳಿಲ್ಲ ಅಂದ್ರೆ ಅದು ನಮ್ಮ ಇದು ಅನ್ಯೂನ್ಯತೆನೆ ಅನ್ಬಹುದು. ನಾವು ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ನಿರ್ಲಕ್ಷ್ಯ ಅಂತಾನು ಹೇಳ್ಕೋಬಹುದು. ಯಾಕಂದ್ರೆ ಉಪಯುಕ್ತ ಉಪಕರಣಗಳು ಲಭ್ಯವಿದ್ದು ನಾವು ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮೂಢತನ ಆಗುತ್ತೆ. ಬಟ್ ಈ ವಿಚಾರದಲ್ಲಿ BMRCL ಅಗ್ರಜ ಸ್ಥಾನದಲ್ಲಿದೆ ಬೇರೆ ಮೆಟ್ರೋ ಸಂಸ್ಥೆಗಳಿಗೆ ಹೋಲಿಸಿದ. ಅಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಈ ಒಂದು ಯೋಜನೆ ಇದೊಂದು ಏನೋ ಒಂದು ಫಿಲ್ಲರ್ ಹಾಕೋದು ಅಥವಾ ಇನ್ನೇನೋ ಮಾಡ್ಬೇಕು, ಏ ಬಹಳ ಕಾಸ್ಟ್ಲಿ ಆಗುತ್ತೆ, ಅದು 1,00,000 ಕೋಟಿ ಆಗುತ್ತೆ, 10,00,000 ಕೋಟಿ ಆಗುತ್ತೆ ಅಂತ ಈ ತರ ನಾವು ಹೆದರ್ಕೊಂಡಿರೋದಲ್ಲ. ಅದು ಬೇಕು, ಮಾಡಬೇಕದು. ಖಂಡಿತ ಸರ್. ಇವಾಗ ನಮ್ಮ ಮೆಟ್ರೋ ಸ್ಟೇಷನ್ 38 ಮೆಟ್ರೋ ಸ್ಟೇಷನ್ ಗಳಲ್ಲಿ ನವೀಕರಣ ಶಕ್ತಿ ಅಂದ್ರೆ ರಿನ್ಯೂವಲ್ ಎನರ್ಜಿ ರಿಸೋರ್ಸಸ್ ಎಸ್ಪೆಷಲಿ ಸೋಲಾರ್ ಶಕ್ತಿ ಸೋಲಾರ್ ಪ್ಯಾನೆಲ್ ಹಾಕಿ

ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಕನಿಷ್ಠ ಉಷ್ಣಾಂಶ 15-17 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದ್ದು ಬೆಂಗಳೂರಿನ ಕೆಲವು ಕಡೆ ಮಂಜು ಬೀಳುವ ಸಾಧ್ಯತೆ ಇದೆ. ಮಾಹಿತಿ ನೀಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎ.ಕೆ. ಚಕ್ರವರ್ತಿ. ಇದು ಹವಾಮಾನ ಮಿತ್ರದು 14th ಎಪಿಸೋಡ್. ಧನುಷ್ ಚವಾನ್ ಅವರು ಜಮಖಂಡಿ ಬಾಗಲಕೋಟಿಂದ ನಮಗೆ ತಿಳಿಸಿದ್ದಾರೆ. ಅವರ ಹತ್ರ 8 acres ಇದೆ. ಇದರಲ್ಲಿ ಅವರು ತೊಗರಿ, ಹತ್ತಿ, ಶೇಂಗಾ, ಆಮೇಲೆ ದಾಳಿಂಬೆ ಬೆಳೆಸ್ತಾರೆ. ಆಮೇಲೆ ಈಗ ಏನಾಗಿದೆ ಅಂದ್ರೆ ಈ ಮಳೆ ವೇರಿಯೇಷನ್ಸ್ ಇಂದ ಅವ್ರಿಗೆ ಸಾಕಷ್ಟು ಕ್ರಾಪ್ ಡ್ಯಾಮೇಜ್ ಆಗಿದೆ. ಸೊ ಅದಕ್ಕೆ ಅವರು ಈ ಬೆಳೆ ಪರಿವರ್ತನೆ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅನಿಲ್ ಕುಮಾರ್ ಅವರು ಮಲೆಹಳ್ಳಿ ಎಸ್ಟೇಟ್ ಹರ್ಲೆ ಕುಡಿಗೆ, ಅವ್ರ ಹತ್ರ ಸುಮಾರು 8 acres ಜಮೀನಿದೆ. ಇದ್ನಲ್ಲಿ ಅವರು ಕಾಫಿ, ಮೆಣಸು, ಅಡಿಕೆ, ಆಮೇಲೆ ಏಲಕ್ಕಿ ಬೆಳೆಸ್ತಾರೆ. ಆಮೇಲೆ ಈಗ ಇತ್ತೀಚೆಗೆ ಈ ಟೆಂಪರೇಚರ್ ಬಹಳ ಹೆಚ್ಚಾಗ್ತಾ ಇದೆ. ಸುಮಾರು 24 degrees ಹೆಚ್ಚು ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಜೂನ್ ಜುಲೈ ಮಳೆ ಏನಿದೆ ಅದು ಸ್ವಲ್ಪ ಪೋಸ್ಟ್ ಪೋನ್ ಆಗ್ತಾ ಇದೆ. ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಬರ್ತಾ ಇದೆ. ಸೊ ಈ ತರ ಅವ್ರಿಗೆ ಟ್ರೆಂಡ್ ನೋಡ್ಬಿಟ್ಟು ಅವರು ಸುಮಾರು ಲಾಸ್ ನ ಅವರು ಪಡೆದಿದ್ದಾರೆ 24 ಆಮೇಲೆ 25. ಸೊ ಅದಕ್ಕೆ ಅವರು ಬೆಳೆ ಪರಿವರ್ತನೆ ಬಗ್ಗೆ ಅವರು ಸಾಕಷ್ಟು ಯೋಚನೆ ಮಾಡಿದ್ದಾರೆ. ರವಿ ಕೊಪ್ಪಳ ಇಂದ ಹೇಳ್ತಾ ಇದಾರೆ. ಅವರು ಸುಮಾರು 10 acres ಕೃಷಿ ಮಾಡ್ತಾರೆ. ಅವರು ಶೇಂಗಾ, ಮುಸ್ಕಿನ್ ಜೋಳ, ಹೆಸರು ಬೆಳೆ, ಆಮೇಲೆ ಬಿಟಿ ಕಾಟನ್ ಬೆಳೆಸ್ತಾರೆ, ಹತ್ತಿ ಬೆಳೆಸ್ತಾರೆ. ಈಗ ಈ ಹವಾಮಾನ ಬದಲಾವಣೆಯಿಂದ ಅವ್ರಿಗೆ ಸಾಕಷ್ಟು ಬೆಳೆ ಹಾನಿ ಆಗ್ತಾ ಇದೆ. ಆಮೇಲೆ ಈ ಶಿಲೀಂಧ್ರ ಇನ್ಫೆಕ್ಷನ್ ಅಥವಾ ರೋಗ ಏನಿದೆ ಅದು ಸಾಕಷ್ಟು ಹೆಸರು ಬೆಳೆ ಆಗ್ಲಿ ಆಮೇಲೆ ಹತ್ತಿ ಆಗ್ಲಿ ಈ ಬೆಳೆನಲ್ಲಿ ಜಾಸ್ತಿ ಅವ್ರಿಗೆ ಕಂಡು ಬರ್ತಾ ಇದೆ. ಸುಮಾರು 24-25 ಅವ್ರಿಗೆ 3 lakh ಲಾಸ್ ಆಗಿದೆ. ಯಾಕೆಂದ್ರೆ ಸುಮಾರು 50% ಅವ್ರಿಗೆ ಈಲ್ಡ್ ಕಡಿಮೆ ಆಗಿದೆ ಅಂತ ಅವ್ರು ನಮ್ಗೆ ತಿಳಿಸಿದ್ದಾರೆ. ಮಹಾದೇವ್ ಶೆಟ್ಟಿ ಅವರು ಸೊಸಲಿ ವಿಲೇಜ್ ಟಿ ನರಸೀಪುರ ತಾಲೂಕು, ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಲ್ಯಾಂಡ್ ಯೂಸ್ ಆಮೇಲೆ ಎಫಿಷಿಯನ್ಸಿ ಆಮೇಲೆ ಎಕ್ಸ್ಟ್ರಾ ರೆವೆನ್ಯೂ ಏನಿದೆ ಅದರಿಂದ ಅವರು ಸುಮಾರು ಬಾಳೆ, ಪಪ್ಪಾಯ ಆಮೇಲೆ ತೆಂಗು ಬೆಳೆಸ್ತಾ ಇದಾರೆ. ಆಮೇಲೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಅವರು ಸಾಕಷ್ಟು ಮಾಡರ್ನ್ ಟೆಕ್ನಿಕ್ಸ್ ನ ಹೊಂದ್ಕೊಂಡಿದ್ದಾರೆ. ಇದರಿಂದ ಅವ್ರಿಗೆ ಸಾಕಷ್ಟು ಲಾಭ ಆಗ್ತಾ ಇದೆ ಅಂತ ನಮ್ಗೆ ತಿಳಿಸಿದ್ದಾರೆ. ಸತೀಶ್ ನೇರ್ಲೆ ವಿಲೇಜ್ ನಂಜನಗೂಡು ತಾಲೂಕು ಮೈಸೂರಿಂದ ಅವ್ರು ನಮ್ಗೆ ತಿಳಿಸಿದ್ದಾರೆ. ಅವರು ಸುಮಾರು 2.5 acres ಸಾಕಷ್ಟು ಬೆಳೆ ಬೆಳೆಸ್ತಾ ಇದ್ದಾರೆ. ಆಮೇಲೆ ಈ ಮಳೆ ಪರಿವರ್ತನೆಯಿಂದ ಈ ಭತ್ತಕ್ಕೆ ಸಾಕಷ್ಟು ಅವ್ರಿಗೆ ಹಾನಿ ಆಗಿದೆ. ಆಮೇಲೆ ಸುಮಾರು ಅವ್ರಿಗೆ ಒಂದು 40% ಇಳುವರಿ ಲಾಸ್ ಆಗಿದೆ ಅಂತ ನಮ್ಗೆ ಅವರು ತಿಳಿಸಿದ್ದಾರೆ. ಮಂಜು ಬೇಲೂರು ಹಾಸನ್ ಡಿಸ್ಟ್ರಿಕ್ಟ್ ಇಂದ ತಿಳಿಸಿದ್ದಾರೆ. ಅವ್ರದ್ದು ಸುಮಾರು 10 acres ಇದೆ. ಇದ್ನಲ್ಲಿ ಅವರು ಮೆಣಸು, ಕಾಫಿ, ಏಲಕ್ಕಿ ಆಮೇಲೆ ಕೋಕೋ ಎಲ್ಲ ಬೆಳೆಸ್ತಾ ಇದಾರೆ. ಆಮೇಲೆ ಅವ್ರಿಗೆ ಏನಂದ್ರೆ ಸಾಕಷ್ಟು ಮಳೆ ಈ ಸಲ ಬಂದ್ಬಿಟ್ಟಿದೆ. ಇದರಿಂದ ಅವ್ರಿಗೆ ಸಾಕಷ್ಟು ಇದು ಏನಂದ್ರೆ ರೋಗ ಬಂದಿದೆ. ಆಮೇಲೆ ಸಾಕಷ್ಟು ಟಾಪ್ ಸಾಯಿಲ್ ಒಳ್ಳೆ ಸಾಯಿಲ್ ಏನಿದೆ ಮಣ್ಣಿದೆ ಅದನ್ನು ಸಾಕಷ್ಟು ಇರೋಷನ್ ಆಗಿದೆ ಅಂತ ಅವ್ರು ನಮ್ಗೆ ತಿಳಿಸಿದ್ದಾರೆ. ಸೊ ಸಾಯಿಲ್ ಇರೋಷನ್ ಆಮೇಲೆ ಡಿಸೀಸ್ ಅಂದ್ರೆ ರೋಗ ಇದೆರಡು ಅದು ಮೇಜರ್ ಪ್ರಾಬ್ಲಮ್. ಯಾಕಂದ್ರೆ ಹೆಚ್ಚು ಮಳೆ ಬಂದ್ರಿಂದ ಅಂತ ನಮ್ಗೆ ತಿಳಿಸಿದ್ದಾರೆ. ಮುಟ್ಟಪ್ಪ ತಕ್ಕಲು ಕೊಪ್ಪಲ ವಿಲೇಜ್ ನಲ್ಲಿ ಅವ್ರು ಹೇಳಿದ್ದಾರೆ ನಮ್ಗೆ ಅವರು ಸುಮಾರು 70,000 ಈ ಸಲ ನಮ್ಗೆ ಲಾಸ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಮಳೆ ಬಂದ್ಬಿಟ್ಟು ಶೇಂಗಾ ಆಗ್ಲಿ, ಹತ್ತಿ ಆಗ್ಲಿ, ಮುಸ್ಕಿನ್ ಜೋಳ ಆಗ್ಲಿ ಕ್ರಾಪ್ ಡ್ಯಾಮೇಜ್ ಆಗಿದೆ ಅಂತ ತಿಳಿಸಿದ್ದಾರೆ. ಬೈರೇಗೌಡರು ಚಿಕ್ಕನಹಳ್ಳಿ ಕೊಟ್ಟಗೆರೆ ತಾಲೂಕು ತುಮಕೂರು ಅವರು 4 acres ತೆಂಗು ಬೆಳೆಸ್ತಾ ಇದ್ದಾರೆ. ಆಮೇಲೆ ಅವರು ಅಂತರ್ ಬೇಸಾಯನೂ ಮಾಡ್ತಾರೆ. ಸೊ ಇದರಿಂದ ಏನಾಗಿದೆ ಅಂದ್ರೆ ಈ ಉಷ್ಣಾಂಶ ಹೆಚ್ಚು ಆಗದ್ರಿಂದ ಈ ತೆಂಗು ಇಳುವರಿ ಕಡಿಮೆ ಆಗಿದೆ. ಆಮೇಲೆ ಸಾಕಷ್ಟು ಮಳೆ ಜೂನ್ ಜುಲೈ ನಲ್ಲಿ ಬಂದಿದೆ. ಸೊ ಇದರಿಂದ ಈ ತೆಂಗು ಬೆಳೆಗೆ ಸಾಕಷ್ಟು ರೋಗ ಬಂದಿದೆ ಅಂತ ಅವ್ರು ನಮ್ಗೆ ತಿಳಿಸಿದ್ದಾರೆ. ಆಮೇಲೆ ಧನುಷ್ ಚವಾನ್ ಅವರು ಮೊದಲೇ ಬಾಗಲಕೋಟಿಂದ ಅವ್ರು ಏನ್ ಹೇಳಿದ್ದಾರೆ ನಾನು ನಿಮ್ಗೆ ತಿಳಿಸಿದ್ದೀನಿ. ಆಮೇಲೆ ಇವರು ಯಾರು ಅಂದ್ರೆ ನಮ್ಮ ಬಸವರಾಜು ಹಾಸನಿಂದ ಒಂದು ಪ್ರಶ್ನೆ ಕೇಳಿದರೆ ಈ ಮೆಟ್ರೋ ಇಂದ ಸಾಕಷ್ಟು ಭೂಮಿನ ನಾವು ಡಿಸ್ಟರ್ಬ್ ಮಾಡ್ತಾ ಇದೀವಿ, ಇದರಿಂದ ನಮ್ಗೆ ಲ್ಯಾಂಡ್ ಸ್ಲೈಡ್ಸ್ ಅರ್ಥ್ ಕ್ವೇಕ್ಸ್ ಬರಬಹುದು. ಇದ್ರ ಬಗ್ಗೆ ಪೃಥ್ವಿ ಸರ್ ನೀವೇನ್ ಹೇಳ್ತೀರಾ? ಸರ್, ಬೆಂಗಳೂರು ಮೆಟ್ರೋ ಅಂಡರ್ಗ್ರೌಂಡ್ ಕನ್ಸ್ಟ್ರಕ್ಷನ್ ಎಲ್ಲ ಕಡೆ ಅಂಡರ್ಗ್ರೌಂಡ್ ಮಾಡೋದಕ್ಕಾಗಲ್ಲ. ಉದಾಹರಣೆಗೆ ಎಂ ಜಿ ರೋಡ್, ವಿಧಾನಸೌಧ, ಮೆಜೆಸ್ಟಿಕ್, ಡೈರಿ ಸರ್ಕಲ್, ನಾಗವಾರ, ಇಲ್ಲಿ ಮಾತ್ರ ನಾವು ಅಂಡರ್ಗ್ರೌಂಡ್ ಕನ್ಸಿಡರ್ ಮಾಡಿದೀವಿ. ಏನಕ್ಕೆ ಅಂದ್ರೆ ತುಂಬಾನೇ ಟ್ರಾಫಿಕ್ ಡೆನ್ಸ್ ಟ್ರಾಫಿಕ್ ಕಾರಿಡಾರ್ ಅಂತಾರೆ, ಮತ್ತೆ ತುಂಬಾ ಹಳೆ ಬಿಲ್ಡಿಂಗ್ ಇದೆ, ಮತ್ತೆ ಅನ್ಪ್ರಿಡಿಕ್ಟಬಲ್ ಜಿಯಾಲಜಿ ಇದೆ ಸರ್. ಅಂದ್ರೆ ಭೂಗೋಳದ್ದು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ, ಆ ತರ ಪರಿಸ್ಥಿತಿ ಇದೆ. ಒಂದು ಇದು ಬೆಂಗಳೂರು ಅನ್ನೋದು ನೋಡ್ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಗ್ರಾನೈಟ್ ರಾಕ್ ಫಾರ್ಮೇಶನ್ ಇದೆ ಸರ್, ಇದು ಬೆಂಗಳೂರು ಮೋಸ್ಟ್ಲಿ ಇದು ಟೆರೇನ್. ಇಲ್ಲಿ ಅಂಡರ್ಗ್ರೌಂಡ್ ಮಾಡ್ಬೇಕಂದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಸರ್, ಈ ಗ್ರಾನೈಟ್ ಕಲ್ನ ಎಷ್ಟು ಕಟ್ ಮಾಡೋದೇ ಎಷ್ಟು ಸಮಯ ತಗೊಳುತ್ತೆ. ಹಾಗಾಗಿ ಈ ಅಂಡರ್ಗ್ರೌಂಡ್ ಮಾಡೋದು ಅಷ್ಟೇ ನಿಧಾನ, ಪ್ಲಸ್ ತುಂಬಾ ಎಕ್ಸ್ಪೆನ್ಸಿವ್ ಸರ್. ಇದು ಹೇಳ್ಕೊಂಡಷ್ಟು ಇದು ಏನಪ್ಪ ಚೀಪ್ ಪ್ರೊಸೆಸ್ ಅಲ್ಲ. ಅದಲ್ದೇನೆ ಈ ಸಾಯಿಲ್ ಕಂಟೆಂಟ್ ಇದಲ್ಲ ಸರ್, ಇದು ಏನಪ್ಪ ಅಂಡರ್ಗ್ರೌಂಡ್ ಮಾಡೋದ್ರಿಂದ ಈ ಲೂಸ್ ಸಾಯಿಲ್ ಅಲುವಿಯಲ್ ಪಾಕೆಟ್ಸ್ ಇದೆ, ಅದರಿಂದ ನಮ್ಗೆ ಫ್ರೀಕ್ವೆಂಟ್ ಕ್ಯಾವಿಟಿ ಫಾರ್ಮೇಶನ್ ಆಗುತ್ತೆ. ಹಾಗಾಗಿ ನಾವು ಟನಲ್ ಬೋರಿಂಗ್ ಮಿಷಿನ್ ಅದ್ರ ಅಕಾರ್ಡಿಂಗ್ ನಾವು ಕನ್ಸಿಡರ್ ಮಾಡ್ತೀವಿ. ಅದೊಂದು ವಿಚಾರ, ಇದು ಜಿಯಾಲಜಿಕಲ್ ಪರ್ಸ್ಪೆಕ್ಟ್ ಆಯ್ತು. ಇನ್ನೊಂದು ವಾಟರ್ ಸೀಪೇಜ್ ಮತ್ತೆ ಫ್ಲಡ್ಡಿಂಗ್ ಆಗುತ್ತೆ ಸರ್. ಇದಕ್ಕೆ ನಾವು ಹೈ ಕೆಪಾಸಿಟಿ ವಾಟರ್ ಪ್ರೂಫಿಂಗ್ ಮೆಂಬ್ರೇನ್ ಹಾಕಿರ್ತೀವಿ, ಅದಲ್ದೇನೆ ಆಟೋಮೇಟೆಡ್ ಪಂಪಿಂಗ್ ಸೆಟ್ ಹಾಕಿರ್ತೀವಿ. ಅಕಸ್ಮಾತ್ ಅಲ್ಲಿ ಗ್ರೌಂಡ್ ವಾಟರ್ದು ಹೆಚ್ಚಾಯ್ತು ಅಂದ್ರೆ ಅದ್ರ ಸ್ಟೋರೇಜ್ ಆಯ್ತಾರೆ, ಅದು ಈಸಿಯಾಗಿ ಸೀಪೇಜ್ ಇಂದ ಪಂಪ್ ಔಟ್ ಮಾಡೋದಕ್ಕೆ ಪಂಪಿಂಗ್ ಹಾಕೊಂಡಿರ್ತೀವಿ. ಅದಲ್ದೆ ಇಂಟಿಗ್ರೇಟೆಡ್ ಮಾನ್ಸೂನ್ ರೆಸಿಲಿಯಂಟ್ ಡ್ರೈನೇಜ್ ಪೈಪ್ಸ್ ಹಾಕೊಂಡಿದ್ದೀವಿ. ಅದಲ್ದೆ ಪ್ಯಾರಾಸ್ಟೇಟಲ್ ಏಜೆನ್ಸಿ ಜೊತೆ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಮಲ್ಟಿಪಲ್ ಏಜೆನ್ಸಿ ಜೊತೆನೆ ಈಸಿ ಆಗುತ್ತೆ. ಮತ್ತೆ ಇಲ್ಲಿ ಹೈ ಕನ್ಸ್ಟ್ರಕ್ಷನ್ ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಇರುತ್ತೆ ಅಂಡರ್ಗ್ರೌಂಡ್ ಮಾಡೋದ್ರಿಂದ. ಬೆಂಗಳೂರು ಎಲ್ಲಾ ಕಡೆ ಅಂಡರ್ಗ್ರೌಂಡ್ ಮಾಡಿಲ್ಲ ಸರ್, ಎಲ್ಲಿ ಹೇಳಿರೋ ಮೇಜರ್ ಫೋರ್ ಕನ್ಸರ್ನ್, ಇನ್ನು ಮಿಕ್ಕಿದೆಲ್ಲ ಎಲಿವೇಟೆಡ್ ಇದೆ ಮತ್ತೆ ಗ್ರೌಂಡ್ ಇದಾವೆ ಸರ್. ಅದಲ್ದೇನೆ ಸೇಫ್ಟಿ ಚಾಲೆಂಜಸ್ ಇದೆ, ಸ್ಟ್ಯಾಂಡರ್ಡ್ ಎಕ್ಸ್ಟ್ರಾಕ್ಷನ್ ಪಾಯಿಂಟ್ಸ್, ಎವಾಕ್ಯುಯೇಷನ್ಸ್, ಡಕ್ಟ್ಸ್, ಆಮೇಲೆ ಎಮರ್ಜೆನ್ಸಿ ಡ್ರಿಲ್ಸ್ ಇದೆಲ್ಲ ಕನ್ಸಿಡರ್ ಇದೆಲ್ಲ ಪ್ರಿಕಾಷನ್ ಮೆಷರ್ಸ್ ನೀವು ತಗೊಂಡಿರ್ತೀರಾ? ಆಮೇಲೆ ಇಮ್ರಾನ್ ಖಾನ್ ಅವರು ಮೂಡಿಗೆರೆ ಚಿಕ್ಕಮಗಳೂರಿಂದ ಕೇಳ್ತಾ ಇದಾರೆ, ಈ ಗ್ರೌಂಡ್ ವಾಟರ್ ಕಂಟಾಮಿನ ಅಂದ್ರೆ ಪತನ ನೀರಿರೋದು ಸಾಕಷ್ಟು ಕಂಟಾಮಿನೇಷನ್ ಆಗುತ್ತೆ ಇದ್ರಿಂದ, ಇದು ನಿಮ್ದು ಏನ್ ವಿಚಾರ ಇದೆ ಇದ್ರ ಬಗ್ಗೆ ಪೃಥ್ವಿ ಅವರು? ಸರ್, ಇದು ಬೆಂಗಳೂರು ಅನ್ನೋದು ಸೆಸ್ಮಿಕ್ ಝೋನ್ ಟೂ ಇಂಡಿಯಾದಲ್ಲಿ, ಇದರಲ್ಲಿ ಸಿಕ್ಸ್ ಝೋನ್ಸ್ ಅಂತ ಮಾಡಿದ್ದಾರೆ ಸರ್, ಬೇಸ್ಡ್ ಆನ್ ದಿ ಟೆಕ್ಟಾನಿಕ್ ಪ್ಲೇಟ್ ಮೂವ್ಮೆಂಟ್ಸ್ ಅಂದ್ರೆ ಅರ್ಥ್ಕ್ವೇಕ್ಸ್ ಬರೋದ್ರ ಮೇಲೆ. ಅದರಲ್ಲಿ ಬೆಂಗಳೂರು ಬಂದು ಸೆಸ್ಮಿಕ್ ಝೋನ್ ಟೂ ಅಲ್ಲಿ, ಅಂದ್ರೆ ದಟ್ ಮೀನ್ಸ್ ಲೋ ಅಂಡ್ ಮಾಡರೇಟ್ ಅರ್ಥ್ಕ್ವೇಕ್ಸ್ ಆಗುತ್ತೆ ಸರ್. ಮತ್ತೆ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟ್ರಕ್ಚರ್ಸ್ ಬಟ್ ಸಿಗ್ನಿಫಿಕೆಂಟ್ ವಲ್ನರಬಿಲಿಟೀಸ್ ಇರುತ್ತೆ, ಬಟ್ ಹಾಗಂತ ಮಾಡೋದಕ್ಕೆ ಆಗಂತಲ್ಲ, ಮಾಡ್ಬೋದು. ಅಂಡರ್ಗ್ರೌಂಡ್ ಟನಲ್ಸ್ ಇದಾವೆ, ಮತ್ತೆ ಸ್ಟೇಷನ್ ಬಾಕ್ಸಸ್, ಕ್ರಾಸ್ ಪ್ಯಾಸೇಜಸ್, ಈ ವೆಂಟಿಲೇಷನ್ ಶಾಫ್ಟ್ಸ್ ಇಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಾರ್ಮಲ್ ಎಲಿವೇಟೆಡ್ ಕಾರಿಡಾರ್ಗೂ ಅಂಡರ್ಗ್ರೌಂಡ್ ಕಂಪೇರ್ ಮಾಡ್ಕೊಂಡ್ರೆ ಇದೊಂದು ಮಾಡ್ಕೋಬಹುದು. ಅದಲ್ದೇನೆ ನಾವು ಸುರಕ್ಷತೆ ಬದ್ಧತೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ಟನಲ್ ಡಿಸೈನ್ ಅನ್ನೋದು ಸೆಸ್ಮಿಕ್ ರೆಸಿಸ್ಟೆಂಟ್ ಆಗಿ ನೋಡ್ತಾ ಇದೀವಿ. ಒಂದು ಏನ್ ಕಾನ್ಸೆಪ್ಟ್, ಡಕ್ಟಲ್ ಜಾಯಿಂಟ್ಸ್ ಮತ್ತೆ ಲೈನಿಂಗ್ಸ್, ಈ ಕಾನ್ಸೆಪ್ಟ್ಸ್ ಎಲ್ಲ ನಾವು ತುಂಬಾನೇ ಕನ್ಸಿಡರ್ ಮಾಡಿದ್ವಿ. ಮತ್ತೆ ರಿಯಲ್ ಟೈಮ್ ಸೆಸ್ಮಿಕ್ ಝೋನ್ ಮಾನಿಟರಿಂಗ್ ಆಸ್ಪೆಕ್ಟ್ಸ್ ನ ನಾವು ಕನ್ಸಿಡರ್ ಮಾಡ್ಕೊಂಡಿದ್ವಿ. ಸೆನ್ಸರ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ, ಆಕ್ಸಿಲರೋಮೀಟರ್ಸ್ ಕನ್ಸಿಡರ್ ಮಾಡ್ಕೊಂಡಿದೀವಿ. ಇದೆಲ್ಲ ಇಟ್ಕೊಂಡಾಗ ಏನೋ ಸ್ವಲ್ಪ ವೇರಿಯೇಷನ್ ಬಂದ್ರೂ ಆಟೋಮೆಟಿಕ್ ಟ್ರೈನ್ ಸ್ಟಾಪೇಜ್ ಆಗುತ್ತೆ. ಸೊ ಆ ಇದನ್ನ ಮಾಡ್ಕೊಂಡಿದೀವಿ. ಮತ್ತೆ ರಿಇನ್ಫೋರ್ಸ್ ಸ್ಟೇಷನ್ ಮತ್ತೆ ಕ್ರಾಸ್ ಪ್ಯಾಸೇಜ್ ಹಾಕೊಂಡಿದೀವಿ. ಸೊ ಅದರಿಂದ ನಾವು ಏನಂದ್ರೆ ಈ ಸ್ಟೇಷನ್ ಬಾಕ್ಸಸ್ ಏನಿದೆಲ್ಲ ಸರ್, ಈ ಟನಲ್ ಬರುತ್ತಲ್ಲ ಅದ್ರದ್ದು ಏನೇ ಇದಾಯ್ತು ಅಂದ್ರೂ ನಾವು ಅದನ್ನ ಆ ಒತ್ತಡಕ್ಕೆ ಏನಪ್ಪ ಅಷ್ಟು ಕೆಪಾಸಿಟಿ ಇದ್ದೇ ಇರುತ್ತೆ. ಅದಲ್ದೇನೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಅಂತಾನು ಮಾಡ್ಕೊಂಡಿದೀವಿ. ಎವಾಕ್ಯೂಯೇಷನ್ ಪ್ರೋಟೋಕಾಲ್ಸ್, ಪ್ಲಾನ್ಸ್, ಮತ್ತೆ ಆ ಪಾತ್ವೇಸ್, ಫೈರ್ ರೆಸಿಸ್ಟೆಂಟ್ ಅಷ್ಟೇ ಸರ್. ಓಕೆ, ಧನ್ಯವಾದಗಳು ಪೃಥ್ವಿ ಅವರೇ, ಎಲ್ಲರಿಗೂ ನಮಸ್ಕಾರ. ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಮಾಡಿ ಭೂಮಿ ತುಳಿಯದಿರಿ ಕೇಡಿನ ನಾಡಿ, ಹಸಿರನ್ನು ಕೊಲ್ಲದಿರಿ ಉಸಿರಿಗೆ ಸಂಚಕಾರ ಮಾಡದಿರಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನ ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಭದ್ರಾವತಿ. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿರೆ ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ ಸೇರೆ ಹಿಡಿತಾರೆ. ರಿಬೋನ್ ಪಾಯಿಂಟ್ ನಲಾಲ ತೋರಿಸ್ತಾರೆ. ನಿನ್ನ ದುಡಿದಾದ ಹಣಕಾಸಿನ ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ಕ್ರೈಂ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ನಾವು ನೆಟ್ಟಾಗಿದ್ದರೆ ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ಆತ್ಮೀಯ ರೈತರ ಮಿತ್ರರೇ, ಇನ್ನು ಪರಿಸರ ಗೀತೆಯನ್ನ ಕೇಳಿ. ಕೊಟ್ಟ ಕಾಡು ಭೂಮಿಯ ಎಲ್ಲ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲ ಮಕ್ಕಳಿಗೆ. ನಾಳಿನ ಮಕ್ಕಳ ಮರಗಳ ಮುರಿಯುವುದು ಬೇಡ ತಂದೆಗಳೇ, ನಾಳಿನ ಮಕ್ಕಳ ಮರಗಳ ಮುರಿಯುವುದು ಬೇಡ ತಂದೆಗಳೇ. ಅನಾಥ ಮಾಡದಿರೀ ಕೊಟ್ಟ ಕಾಡು ಭೂಮಿಯ ಎಲ್ಲ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲ ಮಕ್ಕಳಿಗೆ. ಆಸೆಗೆ ನಾಳೆಯ ಮರೆತು ಮರಗಳ ಕಡಿಯದಿರಿ, ನೀವು ಗಿಡಗಳ ಮುರಿಯದಿರಿ, ಪರಿದಾದ ಬಯಲಲ್ಲಿ ಬೆಳೆ ಬಂದೆ ಸಾಲದು, ಪರಿದಾದ ಬಯಲಲ್ಲಿ ಬೆಳೆ ಬಂದೆ ಸಾಲದು, ಗಿಡ ನೆಟ್ಟು ನೀರು ಬಿಡಿ, ಗಿಡ ನೆಟ್ಟು ನೀರು ಬಿಡಿ. ದೇವರು ಕೊಟ್ಟ ಕಾಡು ಈ ಭೂಮಿಯ ಎಲ್ಲ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಈ ಭೂಮಿಯ ಎಲ್ಲ ಮಕ್ಕಳಿಗೆ. ಬೆಳೆ ಇಂದಿಗಾದರೆ ಗಿಡ ನಾಳೆಗಾಸರೆ, ಈ ಮಾತು ಮರೆಯದಿರಿ, ನೀವು ಕಾಡನ್ನು ತೊರೆಯದಿರಿ, ಒಡಲಲ್ಲಿ ಇರುವ ನಾಳೆಗೆ ಬರುವ ಜೀವಕ್ಕೆ ಉಸಿರು ಕೊಡಿ, ಜೀವಕ್ಕೆ ಉಸಿರು ಕೊಡಿ. ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಈ ಭೂಮಿಯ ಎಲ್ಲ ಮಕ್ಕಳಿಗೆ. ಪರಿಸರ ಗೀತೆಯನ್ನು ಕೇಳಿದಿರಿ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರ ಎಚ್ಚರಿಕೆಯಿಂದ ಓದಿ. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಂದ್ಬಿಟ್ಟು, ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ, ಬೇಗ ಮನೆಗೆ ಬೇಗ ಎದ್ದು ಕುಂತ್ಕೊಳ್ಳಿ. ಕೇಳುಗರೆ, ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMV ಶಿವಮೊಗ್ಗ ಶಾಖೆ. ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ, ಮಾಡಿ ಚೆನ್ನಾಗಿ ಮಾಡಿ. ಆತ್ಮೀಯ ಕೇಳುಗರೆ,